ಹಣ್ಣು ಬಹಳ ರುಚಿ, ನಾರನೇ ಇರುವುದಿಲ್ಲ, ತೆಳುವಾದ ವಾಟೆ, ಬಾಳ್ಕೆ ಬರುತ್ತೆ ಹಣ್ಣು, ಬೇರೆ ಹಣ್ಣುಗಳಿಗಿಂತ ದೊಡ್ಡ ಗಾತ್ರ. ಕೆಲವೊಂದ್ಸಾರಿ ಒಂದೊಂದು ಕಾಯಿ ಅಥವಾ ಹಣ್ಣು ಅರ್ಧ ಕೆಜಿ ಮುಕ್ಕಾಲು ಕೆಜಿ ತೂಗುತ್ತೆ. ಮಲ್ಲಿಕ ಕುಬ್ಜ ತಳಿ, ಒಂದು ರೀತಿಯಲ್ಲಿ ತುಂಬ ದೊಡ್ಡದಾಗಿ ಬೆಳೆಯಲ್ಲ, ಕಾಯಿ ಕೀಳೋದು ಸುಲಭ, ಬಿಸಿಲಿನ ವಾತಾವರಣ ಇದ್ರೆ ಚೆನ್ನಾಗಿ ಬರುತ್ತೆ. ತೆಂಗಿನ ತೋಟ ಆದಿದ್ರ ಮಧ್ಯದಲ್ಲಿದ್ರೆ ಎತ್ತರವಾಗಿ ಹೋಗ್ಬೋದಷ್ಟೆ. ಉಳಿದಂತೆ ಹತ್ತತ್ರ ಹಾಕಿಕೊಂಡು ಕೆಲವೊಬ್ರು ಮಲ್ಲಿಕ ತೋಟವನ್ನ ಪೋಷಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಹೆಚ್ಚು ಕಾಳಜಿ ಬೇಕಾಗಿಲ್ಲ. ಮಲ್ಲಿಕ ಮಾವಿಗೆ ಒಳ್ಳೆ ಬೇಡಿಕೆ ಇದೆ, ಆದರೆ ಮಾರುಕಟ್ಟೆಯಲ್ಲಿ ಸಿಗುವ ಮಲ್ಲಿಕ ಮಾವಿನ ಹಣ್ಣನ್ನು ಕೆಲವೊಬ್ರು ತಿನ್ಲಿಕ್ಕೆ ಇಷ್ಟನ ಪಡೋದಿಲ್ಲ. ಬಲಿಯೋದಕ್ಕಿಂತ ಮುಂಚಿತವಾಗಿ ತಂದ ಮಾವಿನಕಾಯಿಗಳಿಗೆ ರಾಸಾಯನಿಕಗಳನ್ನು ಹಾಕಿ ಒತ್ತಾಯ ಮಾಡಿ ಹಣ್ಣು ಮಾಡಿಸಿದಾಗ ಅದು ಹಿತವಾಗಿರೋದಿಲ್ಲ, ತಿಂದ್ರೂ ಸಮಸ್ಯೆನೆ. ರೈತರೇ ನೇರವಾಗಿ ಪರಿಪಕ್ವವಾಗಿ ಬಲಿತ ಕಾಯಿಗಳನ್ನು ಗ್ರಾಹಕರಿಗೆ ಕೊಡೋದ್ರ ಮೂಲಕ ಅದು ಕಡಿಮೆ ಬೆಲೆಯಲ್ಲಿ 40 ರೂಪಾಯಿ 50 ರೂಪಾಯಿ ಕೆಜಿಯಲ್ಲಿ ಕೆಲವೊಬ್ರು ಕೊಟ್ಟು ಓಹ್ ಒಳ್ಳೆ ಧಾರಣೆ ಅಂತ ಅನ್ಕೊಂಡು ಸಂತೋಷ ಪಡೆದಿದೆ ಇಬ್ರೂ, ರೈತರು ಮತ್ತು ಗ್ರಾಹಕರು. ಹೀಗೆ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳನ್ನು ರೈತರು ಬೆಳೆದು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಕಡಿಮೆ ಬೆಲೆಯಲ್ಲಿ ಕೊಟ್ಟರು ಒಂದು ರೀತಿಯಲ್ಲಿ ಲಾಭನೇ. ರೈತರು ಸಹ ಗ್ರಾಹಕರಾಗಬೇಕು, ಹಾಗೆ ಮಾರಾಟಗಾರರಾಗಬೇಕು, ತಪ್ಪೇನಿಲ್ಲ ಅಲ್ವಾ? ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ನಮ್ಮದೇ ಆದ ಗ್ರಾಹಕರ ಜಾಲವನ್ನು ಇಟ್ಕೊಂಡ್ರೆ ಅದು ನಮ್ಮ ಕಸಬಿಗೆ ಶೋಭೆಯನ್ನು ತಂದುಕೊಡುತ್ತೆ. ಮತ್ತು ಒಳ್ಳೆ ಪದಾರ್ಥಗಳನ್ನು ತಿಂದ ಗ್ರಾಹಕರು ನಿಮ್ಮನ್ನು ಮರೆಯೋದಿಲ್ಲ, ನಿಮ್ಮ ಜೊತೆಗೂ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಆ ಗ್ರಾಹಕರಿಗೂ ನೀವು ಹೇಳಬೇಕು, ನಿಮ್ಮ ಸಂಪರ್ಕದಲ್ಲಿರುವ 4-6 ಜನಗಳಿಗೆ ಈ ಉತ್ಪನ್ನಗಳನ್ನು ಕೊಡಿ ಅಂದ್ಕೊಂಡು, ಆಗ ಮತ್ತೆ ನಿಮ್ಮ ಉತ್ಪನ್ನಗಳು ಹೆಚ್ಚೆಚ್ಚು ತಲುಪುತ್ತವೆ, ನಿಮ್ಮಲ್ಲಿ ಉಳಿದಲ್ಲನೇ ಮಾರಾಟ ಆಗ್ತವೆ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಪರಿಸರ ಪ್ರಿಯ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಹಣ್ಣು ತರಕಾರಿಗಳು ಗಡ್ಡೆ ಗೆಣಸುಗಳನ್ನು ಬೆಳೆದಾಗ ಖಂಡಿತವಾಗಿಯೂ ಜನ ಇಷ್ಟಪಡ್ತಾರೆ, ನೀವು ಕಡಿಮೆ ಬೆಲೆಯಲ್ಲೂ ಒಳ್ಳೆಯ ವರಮಾನವನ್ನು ಗಳಿಸಬಹುದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೇ, ಈಗ ಆಲಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹಾಸನ ಇಲ್ಲಿಯ ವಿವಿಧ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಕನಿಷ್ಠ 2,000, ಗರಿಷ್ಠ 2,650. ಅಕ್ಕಿ ಕನಿಷ್ಠ 1,900, ಗರಿಷ್ಠ 3,500. ಮಸೂರಿ ಬೇಳೆ ಕನಿಷ್ಠ 7,500. ಭತ್ತ ಕನಿಷ್ಠ 2,000, ಗರಿಷ್ಠ 2,400. ಒಣಶುಂಠಿ ಕನಿಷ್ಠ 12,000, ಗರಿಷ್ಠ 12,000. ಈರುಳ್ಳಿ ಕನಿಷ್ಠ 900, ಗರಿಷ್ಠ 1,400. ಆಲೂಗೆಡ್ಡೆ ಕನಿಷ್ಠ 600, ಗರಿಷ್ಠ 1,600. ಬೆಳ್ಳುಳ್ಳಿ ಕನಿಷ್ಠ 7,500, ಗರಿಷ್ಠ 7,500. ಹೀರೆಕಾಯಿ ಕನಿಷ್ಠ 2,469, ಗರಿಷ್ಠ 2,500. ಸೊಪ್ಪು ಕಟ್ಟುಗಳಲ್ಲಿ ಕನಿಷ್ಠ 4, ಗರಿಷ್ಠ 9. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹಾಸನ ಇಲ್ಲಿಯ ವಿವಿಧ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳಿದರೆ ಈಗ ಆಲಿಸಿ ಜನಪದ ಗೀತೆಗಳು. ಆರಂಭಕ್ಕೆ ಕೇಳಿ ಬಸವರಾಜ ಗಿವರಿ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಜನಪದ ಗೀತೆ. ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹಂಗ ಮರಿಲಿ, ಬಟ್ಟಲು ಹಾಲನ್ನು